ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज के जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನರ್ಸರಿ ಗಿಡಗಳ ನಿರ್ವಹಣೆ ಈ ಕುರಿತು ಯಲ್ಲಾಪುರದ ಪರಮೇಶ್ವರ ಹೆಗಡೆ ಅವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್. ಪರಮೇಶ್ವರ ಹೆಗಡೆ ಅವರೇ ನಮಸ್ಕಾರ. ನಮಸ್ಕಾರ. ನರ್ಸರಿ ನಿರ್ವಹಣೆಯ ಮೂಲಭೂತ ಒಂದು ತತ್ವಗಳು ಏನೇನು? ನರ್ಸರಿ ನಿರ್ವಹಣೆಯಲ್ಲಿ ಅಬ್ಸರ್ವೇಷನ್ ಅಂತೀವಲ್ಲ, ಅದು ಬಹಳ ಚೆನ್ನಾಗಿರಬೇಕು. ಅದಕ್ಕೆ ನೀರುಣಿಸುವ ಕ್ರಿಯೆ ಬಹಳ ಮುಖ್ಯವಾದ ಘಟ್ಟ. ಅದನ್ನು ತುಂಬ ಸೂಕ್ಷ್ಮವಾದ ರೀತಿಯಲ್ಲಿ ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು, ಯಾವುದಕ್ಕೆ ಬೇಡ ಅನ್ನೋದನ್ನು ತಿಳಿದು ಮಾಡುತ್ತಾ ಹೋಗಬೇಕು. ಆ ನಂತರ ತಳಿಗಳ ಆಯ್ಕೆ, ಇದು ಬಹಳ ಮುಖ್ಯವಾದಂತಹ ಹಂತ. ಸಾಧ್ಯವಾದಷ್ಟು ನಾವು ಮಾಡುವಂತಹ ಗಿಡಗಳ ಮದರ್ ಪ್ಲ್ಯಾಂಟ್ ಏನಂತೀವಿ, ತಾಯಿ ಗಿಡಗಳು ನಮ್ಮ ಹತ್ರನೇ ಇದ್ದರೆ ತುಂಬ ಒಳ್ಳೆಯದು. ಈಗ ಎಷ್ಟೋ ಸರಿ ಅಳಿವಿನ ಅಂಚಿನಲ್ಲಿರುವಂತಹ ಗಿಡಗಳ ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಕೂಡ ಈ ಕಸಿ ಕಟ್ಟುವಂತಹದ್ದು ಮತ್ತು ನರ್ಸರಿ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತದೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ವಿಶೇಷ ತಳಿಗಳು ಹಾಗೂ ಅವುಗಳ ಸಂರಕ್ಷಣೆಯ ಕಡೆಗೆ ನಿಮ್ಮ ಗಮನ ಹೋಗಿದೆಯಾ? ನಾನು ಒಂದಿಷ್ಟು ಅಪ್ಪೆ ಜಾತಿಯ ಗಿಡಗಳನ್ನು ನನ್ನ ತೋಟದಲ್ಲೂ ಮಾಡಿದ್ದೀನಿ, ಕೆಲವೇ ಕೆಲವು ತಳಿಗಳನ್ನು ಮಾರಾಟಕ್ಕಾಗಿ ಮಾಡ್ತೇನೆ. ಎಲ್ಲ ತಳಿಗಳು ಬೆಳೆಯನ್ನು ಬೆಳೆಯೋದಕ್ಕೆ ಯೋಗ್ಯವಾಗಿಲ್ಲ. ತುಂಬ ಉತ್ತಮವಾದಂತಹ ಮಿಡಿಗಾಯಿ ಆದರೂ ಕೂಡ ಮಾರುಕಟ್ಟೆಗೆ ಯೋಗ್ಯವಾಗಿರೋದಿಲ್ಲ. ಕಾರಣ ಏನಂದರೆ, ಪ್ರತಿ ವರ್ಷ ಒಂದು ನಿರಂತರವಾಗಿ ಒಳ್ಳೆಯ ಇಳುವರಿಯನ್ನು ಕೊಡ್ತಾ ಇರೋದಿಲ್ಲ. ಆ ನಂತರ ಅದರ ಅಳತೆಗಳು ಮಾರುಕಟ್ಟೆಗೆ ಯೋಗ್ಯವಾಗಿರೋದಿಲ್ಲ. ಈ ಥರದೆಲ್ಲ ಒಂದು 1/2 ಕೆಜಿ ಉಪ್ಪಿನಕಾಯಿಯನ್ನು ಬಾಟ್ಲಿಂಗ್ ಮಾಡಬೇಕಂತಂದರೆ ಒಂದು 15-20 ಮಿಡಿಗಳು ಇದ್ದರೆ ಮಾತ್ರ ಸಾಧ್ಯ. ಅದಕ್ಕಿಂತ ಜಾಸ್ತಿ ಮಿಡಿ ಆಯಿತು ಅಂದರೆ ಅದರ ದರದಲ್ಲಿ ತುಂಬ ವ್ಯತ್ಯಾಸ ಆಗಿಬಿಡುತ್ತೆ. ಇದಕ್ಕಾಗಿ ಮಾರುಕಟ್ಟೆಗೆ ಯೋಗ್ಯವಾದಂತಹ ತಳಿಗಳು ಅನ್ನೋದನ್ನು ಕೆಲವು ಗುರುತಿಸ್ಕೊಳ್ಬೇಕಾಗ್ತದೆ. ಆ ಥರದ್ದನ್ನು ಮಾತ್ರ ಬೆಳೆಯುವ ಬೆಳೆಗಾರರಿಗೆ ಒದಗಿಸಿದರೆ ಹೆಚ್ಚಿಗೆ ಒಳ್ಳೆಯದು. ಈಗ ಅಡಿಕೆ ಆಗ್ಬೋದು ಅಥವಾ ತೆಂಗು ಆಗ್ಬೋದು ಅಥವಾ ಬೇರೆ ಬೇರೆ ಗಿಡಗಳಾಗ್ಬೋದು ಅಥವಾ ತೋಟಗಾರಿಕಾ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು ಅಂತ ಹೇಳ್ತೀವಲ್ಲ, ಇವುಗಳಲ್ಲಿ ಒಂದು ತಾಯಿ ಮರದ ಆಯ್ಕೆಯನ್ನು ಮಾಡಬೇಕಿದ್ರೆ ಏನು ಮಾನದಂಡ, ಯಾವ ರೀತಿ ಆಯ್ಕೆ ಮಾಡಿಕೊಳ್ಳುವಂಥದ್ದು? ನಮ್ಮಲ್ಲಿ ತುಂಬ ಮೊದಲಿನಿಂದನೂ ಇರುವಂತಹ ಪದ್ಧತಿ ಹೇಗಿದೆ ಅಂದರೆ, ಪ್ರತಿ ವರ್ಷ ಗೊನೆ ಬರ್ತಾ ಇರಬೇಕು, ಮೂರಕ್ಕಿಂತ ಜಾಸ್ತಿ ಗೊನೆ ಬಂದಿರಬೇಕು, ಪ್ರತಿಯ ಗೊನೆಯಲ್ಲಿ 500ಕ್ಕಿಂತ ಜಾಸ್ತಿ ಅಡಿಕೆ ಇರಬೇಕು, ಈ ಥರದ ಮಾನದಂಡಗಳನ್ನು ಇಟ್ಟುಕೊಂಡು ಮಾಡುವಂಥದ್ದು. ಆ ಮರದಿಂದ ತೆಗೆದ ಗೊನೆ ಮೊದಲನೇ ಗೊನೆಯನ್ನು ತೆಗೆಯಲ್ಲ, ಮೂರನೇ ಗೊನೆಯನ್ನು ತೆಗೆಯಲ್ಲ, ಮಧ್ಯದ ಗೊನೆಯನ್ನು ಮಾತ್ರ ಬೀಜದ ಆಯ್ಕೆಗೆ ತೆಗೆದುಕೊಳ್ಬೇಕು. ಆ ತೆಗೆದ ಅಡಿಕೆಯನ್ನು ನೀರಿನಲ್ಲಿ ಹಾಕಿದರೆ ಅದರ ಕಣ್ಣಿನ ಭಾಗ ಮೇಲುಭಾಗಕ್ಕೆ ತೇಲ್ತದೆ. ಅಂತಹ ಅಡಿಕೆಗಳನ್ನು ಆಯ್ಕೆ ಮಾಡಿ ಇದಕ್ಕೆ ನರ್ಸರಿಯಲ್ಲಿ ಬೆಳೆಸೋದು ತುಂಬ ಒಳ್ಳೆಯದು. ತೆಂಗು ಆದರೆ ತೆಂಗಿನಲ್ಲಿ ಪ್ರತಿ ಬಂಚ್ನಲ್ಲಿ ಒಂದು 20ಕ್ಕಿಂತ ಜಾಸ್ತಿ ಕಾಯಿಗಳಿರಬೇಕು, ಸಿಪ್ಪೆ ತೆಳುವಾಗಿರಬೇಕು, ಕಾಯಿಯ ಕೊಬ್ಬರಿಯ ಭಾಗ ದಪ್ಪವಾಗಿರಬೇಕು. ಇಂತಹ ಮರಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಮ್ಮಲ್ಲಿ ಬೇಸಿಗೆಯ ಸಮಯದಲ್ಲಿ ಆ ಕಾಯಿಗಳನ್ನು ಮಾತ್ರ ತೆಗೆದುಕೊಳ್ಬೇಕು. ಬೇರೆ ಸಮಯದ ಕಾಯಿಗಳನ್ನು ತೆಗೆದುಕೊಳ್ಳದೇ ಇರೋದು ಅಷ್ಟು ಯೋಗ್ಯ ಅಲ್ಲ. ನೀರು ಜಾಸ್ತಿ ಇರುತ್ತೆ, ನೀರು ತುಂಬ ಕಡಿಮೆ ಇರುವಾಗ ಮೊಕೆ ತುಂಬ ಚೆನ್ನಾಗಿ ಬರುತ್ತದೆ. ಈಗ ತುದಿಯನ್ನು ಮೇಲ್ಭಾಗವಾಗಿ ಇಟ್ಕೊಂಡು ಕೂಡ ನರ್ಸರಿ ಮಾಡ್ತಾರೆ, ಮತ್ತು ಅದ ತೆಂಗಿನಕಾಯಿಯನ್ನು ಅಡ್ಡ ಮಲಗಿಸಿಯೂ ಕೂಡ ನರ್ಸರಿ ಮಾಡುವಂತಹ ಒಂದು ಅಭ್ಯಾಸ ಇರ್ತದೆ, ಯಾವುದು ಸೂಕ್ತ ಅಂತ ಹೇಳ್ತೀರಿ ನೀವು? ಎರಡು ಯಾವ ತೊಂದರೆಗಳೇನು ಇಲ್ಲ, ಅದರಿಂದ ಏನು ಸಮಸ್ಯೆ ಇಲ್ಲ, ಅದರಿಂದ ಸಮಸ್ಯೆಗಳೇನಿಲ್ಲ. ಅಡ್ಡವಾಗಿ ಇಡೋದ್ರಿಂದ ಕಾಯಿ ತೆಂಗಿನ ಗಿಡದ ಬೇರುಗಳು ಹೆಚ್ಚಿಗೆ ಬರೋದಕ್ಕೆ ಅವಕಾಶ ಜಾಸ್ತಿ ಸಿಗತ್ತೆ, ಮತ್ತೆ ಗಿಡ ತುಂಬ ನೇರವಾಗಿ ಬೆಳೆಯುವ ಪ್ರಮಾಣ ಹೆಚ್ಚು. ಸರಿ, ಈಗ ಕಸಿ ಗಿಡವನ್ನು ಮಾಡುವುದಿದ್ರೆ ಆ ಒಂದು ತಾಯಿ ಮರದ ಆಯ್ಕೆಯನ್ನು ಹೇಗೆ ಮಾಡಬೇಕು? ಈಗ ಹಲಸಿನಲ್ಲಾಗ್ಬೋದು ಅಥವಾ ಮಾವಿನಲ್ಲಾಗ್ಬೋದು ಅಥವಾ ಇನ್ನಿತ್ತೀರಿ ಯಾವುದೇ ಒಂದು ಹಣ್ಣಿನ ಮರಗಳಲ್ಲಾಗ್ಬೋದು, ಈ ತಾಯಿ ಮರದ ಆಯ್ಕೆ ಹೇಗೆ, ಅದರ ಒಂದು ಮಾನದಂಡ ಏನು? ತಾಯಿ ಮರದ ಆಯ್ಕೆಯನ್ನು ಮಾಡುವಾಗ ಅದರ ಇಳುವರಿ, ಅದರ ರುಚಿ, ಮತ್ತೆ ಫಸಲು ನಿರಂತರವಾಗಿ ಬರ್ತಾ ಇದೆಯಾ ಅನ್ನೋದನ್ನು ನೋಡಿಕೊಳ್ಳೋದು. ಇದರ ಜೊತೆಗೆ ನಾವು ಯಾವ ಪ್ರದೇಶಕ್ಕೆ ಯಾವ ಸಸಿಯನ್ನು ನಾಟಿ ಮಾಡ್ತೇವೆ ಅನ್ನುವುದರ ಮೇಲೆ ತಾಯಿ ಮರದ ಆಯ್ಕೆನ ಮಾಡಿಕೊಳ್ಬೇಕಾಗತ್ತೆ. ಈಗ ಕಡೂರಿನ ಆಚೆ ಭಾಗದಲ್ಲಿ ಹಲಸನ್ನೇ ಉದಾಹರಣೆಯಾಗಿ ಇಟ್ಕೊಂಡ್ರೆ ಆ ಬಯಲು ಪ್ರದೇಶ, ಅಲ್ಲಿಯ ಎಲ್ಲ ತಳಿಗಳು ಮಲೆನಾಡಿಗೆ ಸೂಕ್ತ ಆಗೋದಿಲ್ಲ. ಇಲ್ಲಿ ತುಂಬ ಇಲ್ಲಿ ಗಿಡಗಳು ಆಗ್ತವೆ, ಇಳುವರಿ ಬರೋದಿಲ್ಲ. ಈ ಥರದನ್ನು ನಾವು ನೋಡಿಕೊಂಡು ನಾವು ಯಾವ ಭಾಗದಲ್ಲಿ ಯಾವ ಪ್ರದೇಶದಲ್ಲಿ ನಾಟಿಯನ್ನು ಮಾಡ್ತೀವಿ ಅದಕ್ಕೆ ಯಾವ ತಳಿ ಸೂಕ್ತವಾಗಬಹುದು ಅನ್ನೋದನ್ನು ನಿರ್ಧರಿಸಿಕೊಳ್ಬೇಕು. ಸಾಕಷ್ಟು ವಿದೇಶಿ ಹಣ್ಣಿನ ತಳಿಗಳು ಕೂಡ ಇತ್ತೀಚೆಗೆ ಬಂದಿದ್ದಾವೆ, ರಂಬುಟಾನ್ ಆಗ್ಬೋದು ಅಥವಾ ಮ್ಯಾಂಗುಸ್ಟೀನ್ ಆಗ್ಬೋದು, ಸಾಕಷ್ಟು ತಳಿಗಳು ಕೂಡ ಬಂದಿದ್ದಾವೆ, ಅವುಗಳ ಆಯ್ಕೆ ಎಲ್ಲ ಹೇಗೆ? ತುಂಬ ಗಿಡಗಳು, ಈ ರಂಬುಟಾನು ನಮ್ಮಲ್ಲಿ ನೇರಳೆ ಇದ್ದ ಹಾಗೆ, ಮಲೆನಾಡಲ್ಲಿ ನೇರಳೆ ಗಿಡಗಳು ಇದ್ದ ಹಾಗೆ ರಂಬುಟಾನಲ್ಲಿ ಬೆಳ್ಕೊಂಡಿತ್ತು. ಸುಮಾರು 270ಕ್ಕಿಂತ ಜಾಸ್ತಿ ತಳಿಗಳು ಅಂತ ಗುರುತಿಸಿದರು. ಇದರಲ್ಲಿ ಇತ್ತೀಚೆಗೆ ಒಳಗಿರುವಂತಹ ಪಲ್ಪ್ ತುಂಬ ಚೆನ್ನಾಗಿರುವಂಥದ್ದು, ಬೀಜವನ್ನು ಬಿಟ್ಟು ಬರುವಂಥದ್ದು ಸುಲಭವಾಗಿ, ಇಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬಡ್ಡಿಂಗ್ ಮಾಡುವುದರಲ್ಲಿ ಸಸಿಗಳನ್ನು ತಯಾರು ಮಾಡೋದು, ಅದನ್ನು ಮಾರುಕಟ್ಟೆಗೆ ಅಂದರೆ ಬೆಳೆ ಬೆಳೆಯೋದಕ್ಕೆ ತುಂಬ ಯೋಗ್ಯವಾಗಿ ಆಗ್ತವೆ. ಬೀಜದ ಗಿಡಗಳು ಏನಾಗ್ತವೆ, ಬೇರೆ ಬೇರೆ ರೀತಿಯ ಹಣ್ಣುಗಳು ಒಂದೊಂದು ಗಿಡನ ಕೊಟ್ಟು ಬಿಡುತ್ತೆ, ಮಾರುಕಟ್ಟೆಗೆ ಅಷ್ಟು ಯೋಗ್ಯ ಆಗೋದಿಲ್ಲ. ಆಮೇಲೆ ಜನರಿಗೆ ಒಂದು ಆಸಕ್ತಿ ಇರ್ತದೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಹಾಕಬೇಕು ಅಂತ ಹೇಳಿ. ಈಗ ದ್ರಾಕ್ಷಿಯನ್ನು ಬೆಳೆದ್ರೆ ಹೇಗೆ, ಆ್ಯಪಲನ್ನು ಬೆಳೆದ್ರೆ ಹೇಗೆ ಅನ್ನುವಂಥ ಒಂದು ಪ್ರಯತ್ನ ಪಡುವವರು ಕೂಡ ಇರ್ತಾರೆ, ಅವರಿಗೆ ನಿಮ್ಮ ಒಂದು ಸಲಹೆ ಏನು? ನಾವು ಯಾವ ಪ್ರದೇಶದಲ್ಲಿ ಇದ್ದೇವೆ, ನಮ್ಮ ಪ್ರದೇಶದ ವಾತಾವರಣ ಏನು, ಇಲ್ಲಿ ಯಾವ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ, ಮಣ್ಣಿನ ಗುಣಧರ್ಮ ಏನು, ಇವನ್ನೆಲ್ಲ ಅರಿತುಕೊಂಡು ಆಯ್ಕೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಈ ನಾನೊಂದು 20-25 ವರ್ಷದ ಈಚೆಗಿನ ನನ್ನ ಅನುಭವದಲ್ಲಿ ನಾನು ಹೇಳೋದಿದ್ರೆ ತುಂಬ ಹೊಸ ತಳಿಗಳು ಬಂದಿದ್ದಾವೆ ಹೋಗಿದ್ದಾವೆ, ಯಾವುದೂ ನೆಲೆ ನಿಂತಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಭೂಗುಣವನ್ನು ನೋಡಿಕೊಳ್ಳದೇ ಇರೋದು, ಯಾವ ಭೂಪ್ರದೇಶಕ್ಕೆ ಯಾವ ಬೆಳೆ ಉತ್ತಮವಾಗಿ ಬರುತ್ತೆ ಆ ಬೆಳೆಯನ್ನು ಬೆಳೆಯೋದು ಹೆಚ್ಚಿಗೆ ಜಾಣ್ಮೆ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ವಿಚಾರ ಈ ಕಾಳು ಮೆಣಸಿಗೆ ಸಂಬಂಧಪಟ್ಟಂತಹದ್ದು, ಇತ್ತೀಚೆಗಂತೂ ಸಾಕಷ್ಟು ಬೆಲೆಯೂ ಕೂಡ ಇದೆ, 500-600 ರೂಪಾಯಿವರೆಗೂ ಕೂಡ ಇದೆ ಕಾಳು ಮೆಣಸಿಗೆ, ಹಾಗಾಗಿ ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಕಾಳು ಮೆಣಸಿನಲ್ಲಿ ನಿರ್ದಿಷ್ಟವಾಗಿ ಇಂತಹ ತಳಿಯೇ ಬೇಕು ಅಂತ ಕೇಳುವರಿದ್ದಾರೋ ಅಥವಾ ಅವರ ರೈತರ ಒಂದು ಬೇಡಿಕೆ ಆ ರೀತಿಯಲ್ಲಿ ಬರ್ತಾ ಇದೆಯೋ ಅಥವಾ ಯಾವುದಾದ್ರೂ ಒಂದು ಗಿಡ ಹಾಕಿದರೆ ಆಗ್ಬೋದು ಅಂತ ಇದೆಯಾ? ನಿರ್ದಿಷ್ಟವಾದ ತಳಿಗಳನ್ನು ಕೇಳ್ತಾರೆ. ಆದರೆ ಕಾಳು ಮೆಣಸಿನ ಕೃಷಿಯನ್ನು ನೋಡಿದರೆ ಇದು ನಿರಂತರವಾಗಿ ಈ ನಡೀತಾ ಇರುವಂತಹ ಪ್ರಕ್ರಿಯೆ. ಪ್ರತಿ ಕೆಲವು ವರ್ಷಗಳಲ್ಲಿ ಆ ಬಳ್ಳಿಗಳು ಸಾಯ್ತಾ ಇರ್ತವೆ, ಹೊಸ ಬಳ್ಳಿಗಳನ್ನು ನಾಟಿ ನಡೀತಾನೆ ಇರ್ತವೆ. ಈ ಥರದ ಇರೋದರಿಂದ ಹೆಚ್ಚಿಗೆ ಇಳುವರಿಯನ್ನು ಇವತ್ತಿಗೂ ಕೂಡ ಪನ್ಯೂರ್ ಒಂದು ತಳಿನೇ ಕೊಡ್ತಾ ಇರುವುದರಿಂದ ಜನ ಜಾಸ್ತಿ ಅದನ್ನೇ ಆಯ್ಕೆ ಮಾಡ್ತಾರೆ. ಅಂದರೆ ರೈತರ ಮಟ್ಟದಲ್ಲಿ ಆಗಲಿ ಅಥವಾ ನರ್ಸರಿ ಮಟ್ಟದಲ್ಲಿ ಆಗಲಿ ಇದನ್ನು ಗುರುತಿಸುವುದಕ್ಕೆ ಸಾಧ್ಯ ಆಗ್ತದ ಅಂತ ಪನ್ಯೂರ್ ಒಂದರಿಂದ ಹನ್ನೊಂದರವರೆಗೆ? ಎಲ್ಲ ತಳಿಗಳನ್ನು ಗುರುತಿಸೋದು ಸ್ವಲ್ಪ ಕಷ್ಟ ಸಾಧ್ಯ. ಪನ್ಯೂರ್ ಒನ್ನನ್ನು ಗುರುತಿಸ್ಬೋದು, ಪನ್ಯೂರ್ ನಾಲ್ಕು, ಪನ್ಯೂರ್ ಐದು, ಪನ್ಯೂರ್ ಏಳು, ಹೀಗೆ ಕೆಲವನ್ನು ಗುರುತಿಸ್ಬೋದು. ಎಲ್ಲವನ್ನು ಕೂಡ ನಿಖರವಾಗಿ ಒಂದು ಬಳ್ಳಿಯನ್ನು ತಂದಿಟ್ಟುಬಿಟ್ರೆ ಗುರುತಿಸೋಕೆ ಕಷ್ಟ ಸಾಧ್ಯ. ಅಂದರೆ ಅವುಗಳ ರೆಕಾರ್ಡನ್ನು ಮೇಂಟೈನ್ ಮಾಡಬೇಕು. ಹಾಂ, ರೆಕಾರ್ಡನ್ನು ಮೇಂಟೈನ್ ಮಾಡಿ ಆ ತಳಿಗಳನ್ನು ನಿಖರವಾಗಿ ಹೇಳಬೇಕು. ಇದು ಪ್ರತಿಯೊಂದು ಗಿಡದಲ್ಲೂ ಆಗತ್ತೆ. ಆಮೇಲೆ ಈಗ ನರ್ಸರಿಯ ನಿರ್ವಹಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನೀರು ಹೆಚ್ಚು ಕಮ್ಮಿ ಆಗದಾಗ ಹೇಗೆ ನೋಡಿಕೊಳ್ಬೇಕು, ಮತ್ತು ನೆರಳು ಮತ್ತು ಬಿಸಿಲು ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ನೀರು ಹೆಚ್ಚಾಗಿ ಪಾಲಿಥಿನ್ ಬ್ಯಾಗ್ಗಳಲ್ಲಿ ಇರೋ ಕಾರಣದಿಂದ ಅತಿಯಾದಾಗ ಬೇರು ಕೊಳೆಯುವ ಸಾಧ್ಯತೆಗಳಿರ್ತವೆ. ನೀರು ಕಡಿಮೆ ಆಗಿಬಿಟ್ರೆ ಒಮ್ಮೆ ಪಾಲಿಥಿನಲ್ಲಿ ಬ್ಯಾಗ್ನಲ್ಲಿ ಇರುವಂತಹ ಮಣ್ಣು ಒಣಗಿ ಬಿಡ್ತು ಅಂದರೆ ಮತ್ತೆ ನೀರನ್ನು ತಗೊಳ್ಳೋದೇ ಇಲ್ಲ. ಇದಕ್ಕಾಗಿ ಇದನ್ನು ತುಂಬ ಆಬ್ಸರ್ವೇಷನ್ನಲ್ಲೇ ಅದನ್ನು ಸರಿ ಮಾಡಿಕೊಳ್ಬೇಕು. ಆ ಮಾಡುವ ಕೆಲಸಗಾರನಿಗೆ ಸ್ವಲ್ಪ ಕುಶಲತೆ ಬೇಕು. ನೆರಳು ಮತ್ತು ಬೆಳಕು, ನೆರಳು ಮತ್ತು ಬೆಳಕನ್ನು ಯಾವ ಯಾವ ಬೆಳೆಗಳಿಗೆ ಯಾವ ಸಂದರ್ಭದಲ್ಲಿ ಬೇಕು ಅನ್ನೋದನ್ನು ವಿಧ ವಿಧವಾಗಿ ಇರ್ತವೆ. ಅದಕ್ಕೆ ಅನುಗುಣವಾಗಿ ಈ ನೆರಳು ಬಲೆಗಳನ್ನು ಬಳಸೋದು ಅಥವಾ ಅದನ್ನು ತೆಗೆಯುವಂತಹದ್ದನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ನರ್ಸರಿಯಿಂದ ತಂದಿರುವಂತಹ ಗಿಡಗಳನ್ನು ಮುಖ್ಯ ಜಮೀನಿನಲ್ಲಿ ನೆಡುವಂತಹ ಸಂದರ್ಭದಲ್ಲಿ ಎಷ್ಟು ಸಾರಿ ಖಾಲಿ ಜಾಗ ಇದೆಯೇ ಅಂತೂ ನೋಡೋದಿಲ್ಲ, ಒಂದು ಮರದ ಬುಡದಲ್ಲಿ ನೆಟ್ಟು ಬಿಡ್ತಾರೆ. ಇದು ಎಷ್ಟರ ಮಟ್ಟಿಗೆ ತಪ್ಪು ಅಂತ? ಪ್ರತಿಯೊಂದು ಗಿಡಕ್ಕೂ ಅದರದೇ ಆದಂತಹ ಕೆನಾಪಿ ಅಂತ ಹೇಳ್ತೀವಿ, ಆ ಪ್ರದೇಶ ಬೇಕು. ಅದನ್ನು ಯೋಚಿಸಿ ನಾಟಿ ಮಾಡೋದು ತುಂಬ ಒಳ್ಳೆಯದು, ಇಲ್ಲವಾದರೆ ಆರ್ಥಿಕವಾದ ನಷ್ಟ ಖಂಡಿತ. ಗಿಡ ಮಾತ್ರ ಬೆಳಿಬಹುದು, ಫಸಲು ಸಿಗಲಿ? ಫಸಲು ಸಿಗೋದಿಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ ಬೆಳಕು ತುಂಬ ಮುಖ್ಯ, ಗಾಳಿ ಮುಖ್ಯ. ಪ್ರತಿಯೊಂದು ಒಳ್ಳೆ ಫಸಲನ್ನು ಒಂದು ಗಿಡ ಕೊಡುವಾಗ ನೀರು, ಗೊಬ್ಬರ ಇದಕ್ಕಿಂತ ತುಂಬ ಜಾಸ್ತಿ ಬೆಳಕು ಮತ್ತು ಗಾಳಿ. ಇದು ಯೋಗ್ಯವಾಗಿ ಸಿಕ್ಕಿದಾಗ ಒಳ್ಳೆ ಫಲ ಕೊಡೋಕ್ಕೆ ಸಾಧ್ಯ. ನರ್ಸರಿ ಹಂತದಲ್ಲಿ ಏನೇನು ಕೀಟ ರೋಗಗಳು ಬರ್ತವೆ ಮತ್ತು ನಿರ್ವಹಣೆ ಹೇಗೆ? ನರ್ಸರಿ ಹಂತದಲ್ಲಿ ಫಂಗಸ್ಸಿನ ಕೆಲವು ಬೆಳೆಗಳಲ್ಲಿ ಕಾಣಿಸಿಕೊಳ್ತವೆ. ಇದರಲ್ಲಿ ಫೈಟೋಪ್ತೆರಾ ಇರ್ಬೋದು, ಜಾಸ್ತಿ ಫೈಟೋಪ್ತೆರಾನೇ ಅನ್ಸುತ್ತೆ, ಬುಡಕುಳಿವಂಥದ್ದು. ಅದು ಬಿಟ್ಟರೆ ಕೀಟಗಳಲ್ಲಿ ತಿಗಣೆಗಳು, ಮಿಲಿಬಗ್ಸು ಅಷ್ಟಾಗಿ ನರ್ಸರಿನಲ್ಲಿ ತೊಂದರೆ ಕೊಡಲ್ಲ, ಥ್ರಿಪ್ಸ್ ಸ್ವಲ್ಪ ತೊಂದರೆ ಕೊಡುತ್ತೆ, ಮೈಟ್ಸ್ ಕೂಡ ಸ್ವಲ್ಪ ತೊಂದರೆದಾಯಕವನ್ನು ಮಾಡ್ತವೆ. ಇವನ್ನು ಅಂತಹ ಸಂದರ್ಭಗಳಲ್ಲಿ ಕೆಲವು ಕೀಟನಾಶಕಗಳನ್ನು, ಶಿಲೀಂದ್ರನಾಶಕಗಳನ್ನು ಬಳಸಿಕೊಂಡು ನಿರ್ವಹಣೆ ಮಾಡಿಕೊಳ್ಬೇಕು. ಆಮೇಲೆ ಈಗ ನರ್ಸರಿ ನಿರ್ವಹಣೆ ಅಲ್ಲದೆ ನೀವು ಅಡಿಕೆ ತೋಟವನ್ನು ಕೂಡ ನಿರ್ವಹಣೆ ಮಾಡ್ತಾ ಇರುವಂಥವ್ರು, ಇದರ ಒಂದು ನಿರ್ವಹಣಾ ಕ್ರಮ ಅಂದರೆ ಏನೇನು ಮಾಡಬೇಕಾಗ್ತದೆ, ಜೊತೆಗೆ ಏನೇನು ಸವಾಲುಗಳು ಎದುರಾಗ್ತಾ ಇವೆ? ನನಗೆ ಇತ್ತೀಚೆಗೆ ಅನಿಸಿದ ಹಾಗೆ ಅಡಿಕೆ ಈಗೊಂದು 7 ವರ್ಷದ ಈಚೆಗೆ ಪ್ರತಿ ವರ್ಷ ಅಡಿಕೆ ಇಳುವರಿ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ನನ್ನ ತೋಟದಲ್ಲೇ ನಾನು 20 ಕ್ವಿಂಟಲನ್ನು ಪ್ರತಿ ಎಕರೆಗೆ ಅಡಿಕೆಯನ್ನು ತೆಗೆದುಕೊಳ್ತಾ ಇದ್ದೆ. ಅದರಲ್ಲಿ ಕೆಂಪು ಮತ್ತು ಬಿಳಿ ಅಡಿಕೆಗಳನ್ನು ಮಾಡ್ತೀವಿ. ಇದನ್ನು 50% ರೇಷಿಯೋದಲ್ಲಿ ನಾನು ಮಾಡುವಾಗ ಕೂಡ 20 ಕ್ವಿಂಟಲ್ ಅಡಿಕೆಯನ್ನು ಫಸಲನ್ನು ತಗೊಳ್ತಿದ್ದೆ. ಆಗ ಸುಮಾರು ನಮ್ಮಲ್ಲಿಯ ವಾತಾವರಣದಲ್ಲಿ 35 ಡಿಗ್ರಿಯಷ್ಟು ತಾಪಮಾನ ಇತ್ತು. ಈಗೊಂದು 6-7 ವರ್ಷದ ಈಚೆಗೆ ಇದು 40 ಡಿಗ್ರಿಯಷ್ಟು ತನಕನೂ ಹೋಗ್ತಾ ಇದೆ. ಈ ಥರ ತಾಪಮಾನ ಏರಿಕೆ ಆದಾಗ ಅಡಿಕೆ ಇಳುವರಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗಿ ಈಗ ಸುಮಾರು ಒಂದು 15-16 ಕ್ವಿಂಟಲ್ ಬರ್ತಾ ಇದೆ. ಇದರಲ್ಲಿ ಕೂಡ ಬಿಳಿ ಅಡಿಕೆಯನ್ನು ಸುಮಾರು 80-85% ಅಷ್ಟು ಮಾಡ್ತಾ ಇದ್ದೀವಿ, ಕೆಂಪನ್ನು ಒಂದು 15% ಇದೆ. ಇದು ತುಂಬ ಕಡಿಮೆ ಬೆಳೆ. ಇದೇ ತರ ತಾಪಮಾನ ಮುಂದುವರೆದ್ರೆ ಬಹುಶಃ ಅಡಿಕೆ ಬೆಳೆಗೆ ಸ್ವಲ್ಪ ಕಂಟಕಗಳು ಎದುರಾಗಬಹುದು. ಇತ್ತೀಚೆಗೆ ಅಡಿಕೆ ಎಲೆಗಳಿಗೆ ಎಲೆ ಚುಕ್ಕೆ ರೋಗ ತುಂಬ ತೊಂದರೆ ಕಾಣಿಸ್ತಾ ಇದೆ. ಕೊಳೆ ರೋಗ ಕೂಡ ಅದರ ಜೊತೆಗೇನೆ ಇದೆ. ಮತ್ತೆ ಬೇಸಿಗೆನಲ್ಲಿ ಬಿಳಿ ಮುಗುಡುಗಳು ಉದುರೋಗೋದು, ಸಿಂಗಾರಗಳು ಒಣಗಿ ಹೋಗೋದು, ಇವು ನಿರಂತರವಾಗಿ ಆಗ್ತಾನೆ ಇದ್ದಾವೆ. ಈ ತಾಪಮಾನದ ಹೆಚ್ಚಳದ ಪರಿಣಾಮವಾಗಿ ಈ ಅಡಿಕೆಯಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ಮಾತನ್ನು ನೀವು ಹೇಳಿದ್ರಿ. ವಾತಾವರಣದಲ್ಲಿ ಇನ್ನಷ್ಟು ಬದಲಾವಣೆಗಳು ಆಗ್ತಾ ಇವೆಯಲ್ಲ, ಯಾಕಂದ್ರೆ ಈಗ ಈ ವರ್ಷದ ಮಳೆಯ ಪರಿಸ್ಥಿತಿ ನೋಡಿದರೆ ಬಹುಶಃ ಬರಬೇಕಾದಂತಹ ಮಳೆ ಈಗ ಬರ್ತಾ ಇಲ್ಲ. ಇದರಿಂದಾಗಿ ಅಡಿಕೆ ಕೃಷಿಗೆ ಏನಾದರೂ ತೊಂದರೆ ಆಗ್ಬೋದಾ? ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಯಾಕೆಂದರೆ ಯಾವ ಸಮಯದಲ್ಲಿ ಪ್ರತಿಯೊಂದು ಗಿಡ ಕೂಡ ಆ ವಾತಾವರಣಗಳಿಗೆ ಹೊಂದಿಕೆಯಾಗೋದಕ್ಕೆ ಪರಿತಪಿಸುವಂತಹ ಸಂದರ್ಭ ಎದುರಾಗಿದೆ. ಈಗ ಮನುಷ್ಯನಲ್ಲಿ ಏನಾಗುತ್ತೆ, ಒಂದು ತುಂಬ ಸೆಕೆ ಅಥವಾ ಥಂಡಿ ಈ ಥರದಿರುವಾಗ ಹೇಗೆ ಜ್ವರ ನೆಗಡಿಗಳು ಆಗ್ತಾ ಇದ್ದಾವೋ ಗಿಡಗಳಿಗೂ ಇದೇ ಸಮಸ್ಯೆಗಳಾಗಿದೆ. ಯಾವ ಕಾಲದಲ್ಲಿ ಹೂ ಬರಬೇಕೋ ಅದಕ್ಕೆ ಯಾವಾಗ ಶೀತ ಗಾಳಿಗಳು ಬೇಕೋ ಆ ಶೀತ ಗಾಳಿಗಳು ಸಿಗದೇ ಇರೋದು, ಇಲ್ಲ ತೇವಾಂಶಗಳು ಜಾಸ್ತಿ ಇರುವ ಸಂದರ್ಭದಲ್ಲಿ ಒಣವೇ ಇರೋದು, ಇದರಿಂದ ಬೆಳೆಯ ಇಳುವರಿಯಲ್ಲಿ ಪ್ರತಿಯೊಂದು ಗಿಡದಲ್ಲೂ ಕೂಡ ವ್ಯತ್ಯಾಸಗಳು ಆಗಿದೆ. ಈ ಕಾಡಿನಲ್ಲಿ ಬೆಳೆಯುವಂಥ ಹಣ್ಣುಗಳು ಕೂಡ ಬೇರೆ ಬೇರೆ ಸಮಯದಲ್ಲಿ ಹೂವನ್ನು ಬಿಡೋಕೆ ಹತ್ತಿದ್ದಾವೆ. ಇದು ಇತ್ತೀಚೆಗೆ ಒಂದು 4-5 ವರ್ಷದಲ್ಲಿ ಕಾಣಿಸ್ತಾ ಇದೆ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಈಗ ಕಾಳು ಮೆಣಸನ್ನು ಬಿಡುವಂತಹದ್ದು ಇರಬಹುದು ಅಥವಾ ಜಾಯಿಕಾಯಿ ಲವಂಗ ಇಂಥ ಬೆಳೆಯನ್ನು ಬೆಳೆಯುವಂಥದ್ದು ಇರಬಹುದು, ಇದರ ಒಂದು ಸೂಕ್ಷ್ಮ ವಿಚಾರಗಳು ಏನೇನು? ಅಡಿಕೆ ಬೆಳೆಯ ಮಧ್ಯದಲ್ಲಿ ಮಿಶ್ರ ಬೆಳೆಯನ್ನು ತೆಗೆದುಕೊಳ್ಳುವಾಗ ನಾವು ಯಾವ ಯಾವ ಬೆಳೆಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದು ಬಹಳ ಮುಖ್ಯವಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗಿದ್ದು, ಅದಕ್ಕೆ ಸರಿಯಾದ ಅಂತರದಲ್ಲಿ ನಾಟಿ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಇಲ್ಲಾದರೆ ಜಾಯಿ ಫಲವನ್ನು ನಾವು ಪೂರ್ತಿ ತೋಟದಲ್ಲಿ ಹಾಕ್ಕೊಂಡು ಕಾಳುಮೆಣಸಿನ ಬಳ್ಳಿಯನ್ನು ಹಾಕಿಬಿಟ್ರೆ ಬೆಳಕಿನ ತೊಂದರೆಗಳು ಆಗೇ ಆಗ್ತವೆ. ಕಾಳುಮೆಣಸಿನ ಬಳ್ಳಿಗೆ ಒಳ್ಳೆಯ ಇಳುವರಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಾಧ್ಯವಿರುವಷ್ಟು ನಾವು ಬೆಳೆಯನ್ನು ಯಾವ ಪ್ರದೇಶದಲ್ಲಿ ಬೆಳಕುಗಳು ತೊಂದರೆ ಆಗದ ರೀತಿಯಲ್ಲಿ ಮಿಶ್ರ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳೋದು ಹೆಚ್ಚು ಉತ್ತಮ ಅಂತ ಅನಿಸುತ್ತೆ. ಇನ್ನೊಂದು ವಿಚಾರ ಈ ಪೋಷಕಾಂಶದ ನಿರ್ವಹಣೆಗೆ ಸಂಬಂಧಪಟ್ಟಂತಹದ್ದು. ಈಗ ಸಾಂಪ್ರದಾಯಿಕವಾಗಿ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದಂಥವರು ಕೂಡ ರಾಸಾಯನಿಕ ಗೊಬ್ಬರವನ್ನು ಪೂರಕವಾಗಿ ಕೊಡಬೇಕು ಎನ್ನುವಂಥ ಒಂದು ವಿಚಾರ ಕೂಡ ಬರ್ತಾ ಇದೆ. ನಿಮ್ಮ ಅನಿಸಿಕೆ ಏನು? ನಾನು ಒಂದು 25 ವರ್ಷದಿಂದ ರಾಸಾಯನಿಕ ಗೊಬ್ಬರವನ್ನು ಹಟ್ಟಿ ಗೊಬ್ಬರದ ಜೊತೆಗೆ ಬಳಸ್ತಾ ಇದ್ದೀನಿ. ಇದರಿಂದ ಒಳ್ಳೆ ಇಳುವರಿಯನ್ನು ಕೂಡ ಪಡ್ಕೊಂಡಿದ್ದೀನಿ. ಆದರೆ ಕ್ರಮಬದ್ಧವಾಗಿ ಇದಕ್ಕೆ ತಜ್ಞರನ್ನು ಸಂಪರ್ಕ ಮಾಡಿಕೊಂಡು ಯಾವ ಬೆಳೆಗೆ ಯಾವ ಪ್ರಮಾಣದ ಗೊಬ್ಬರಗಳು ಬೇಕು, ನಮ್ಮ ಮಣ್ಣಿಗೆ ಯಾವ ಗೊಬ್ಬರಗಳು ಬೇಕು ಅನ್ನೋದನ್ನು ತಿಳಿದು ಬಳಸೋದು ಹೆಚ್ಚಿಗೆ ಉತ್ತಮ ಅಂತ ಹೇಳ್ತೇನೆ. ಅಂದರೆ ಮಣ್ಣು ಪರೀಕ್ಷೆಯ ಆಧಾರದಲ್ಲಿ ಕೊಡುವಂತಹದ್ದು ಒಳ್ಳೆಯದು ಅಂತ ಹೇಳ್ತೀರಾ? ಖಂಡಿತವಾಗಿಯೂ. ಬಹಳ ಸಂತೋಷ ಪರಮೇಶ್ವರ ಹೆಗ್ಗಡೆಯವರೇ, ನರ್ಸರಿ ನಿರ್ವಹಣೆಯನ್ನು ನೀವು ಮಾಡಿಕೊಂಡು ಬಂದಿದ್ದೀರಿ, ಜೊತೆಗೆ ಅಡಿಕೆಯನ್ನು ಸಾಂಪ್ರದಾಯಿಕವಾಗಿ ಮಾಡುವುದರ ಜೊತೆ ಜೊತೆಗೆ ಮಿಶ್ರ ಬೆಳೆಯನ್ನು ಕೂಡ ಬೆಳೆಯುವಂಥ ಒಂದು ಅವಶ್ಯಕತೆ ಇದೆ ಎನ್ನುವಂಥ ಒಂದು ಮಾತನ್ನು ಹೇಳಿದಿರಿ. ತುಂಬ ಸಂತೋಷ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನರ್ಸರಿ ಗಿಡಗಳ ನಿರ್ವಹಣೆ ಈ ಕುರಿತು ಯಲ್ಲಾಪುರದ ಪರಮೇಶ್ವರ ಹೆಗಡೆ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ರಾಜ್ಯದ ಮಲೆನಾಡು ಹಾಗೂ ಅರೆ ಮಲೆನಾಡು ಜೊತೆಗೆ ಕರಾವಳಿ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಮಳೆ ಬರುವುದರಿಂದ, ಅಂದರೆ ವಾರ್ಷಿಕವಾಗಿ ಸುಮಾರು 200-300 ಸೆಂಟಿಮೀಟರ್ ಮಳೆ ಬೀಳುವುದರಿಂದ ಮಣ್ಣಿನ ಕಣಗಳ ಮೇಲಿರುವ ಧನಪೂರಿತ ಪೋಷಕಾಂಶ ಧಾತುಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಹಾಗೂ ಪೊಟ್ಯಾಸಿಯಂ ಅಂಶವು ನೀರಿನ ಜೊತೆಗೆ ನಿರಂತರವಾಗಿ ಬಸಿದು ಹೋಗುವುದರಿಂದ ಹುಳಿ ಮಣ್ಣು ಅಥವಾ ಆಮ್ಲೀಯ ಮಣ್ಣು ಉಂಟಾಗ್ತದೆ. ಬರೀ ಕಣ್ಣಿಗೆ ಸಾಮಾನ್ಯದಂತೆ ಕಾಣುವ ಹಾಗೂ ನಾಲಿಗೆಗೆ ಹುಳಿ ಎನಿಸದೇ ಇರುವಂತಹ ಮಣ್ಣಿನ ರಸಸಾರವು 6.3 ಕಡಿಮೆ ಇರುತ್ತದೆ. ಆಮ್ಲೀಯ ಮಣ್ಣಿನಲ್ಲಿ ಸಸ್ಯಗಳ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರಿ ಬೆಳೆಯ ಇಳುವರಿ ಕುಂಠಿತವಾಗ್ತದೆ. ಹಾಗಾಗಿ ಆಮ್ಲೀಯ ಮಣ್ಣನ್ನು ಸೂಕ್ತವಾದ ಮಣ್ಣು ಸುಧಾರಕಗಳನ್ನು ಬಳಸಿಕೊಂಡು ಬೆಳೆಯನ್ನು ಬೆಳೆದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಬೆಳೆಯ ಉತ್ಪಾದನೆಯನ್ನು ಕೂಡ ಹೆಚ್ಚಿಸಬಹುದು. ಮಣ್ಣಿನ ಆಮ್ಲೀಯತೆಗೆ ಅನೇಕ ಕಾರಣಗಳಿವೆ. ಮಣ್ಣು ಭೂಮಿಯಲ್ಲಿನ ಶಿಲಾಬಂಡೆಯಿಂದ ನೈಸರ್ಗಿಕವಾಗಿ ಮಾರ್ಪಟ್ಟು ಉತ್ಪನ್ನವಾಗಿರುವಂತಹದ್ದು. ಈ ತಾಯಿ ಬಂಡೆಗಳು ಆಮ್ಲೀಯವಾಗಿದ್ದಲ್ಲಿ ಅಥವಾ ಗ್ರಾನೈಟ್ ರೂಪದಲ್ಲಿದ್ದಲ್ಲಿ ಬಂಡೆಯಲ್ಲಿನ ಮೂಲ ವಸ್ತುಗಳು ಹುಳಿ ಕಾರುವುದರಿಂದ ಉತ್ಪತ್ತಿಯಾಗುವಂತಹ ಮಣ್ಣು ನೈಸರ್ಗಿಕವಾಗಿ ಆಮ್ಲೀಯವಾಗಿರ್ತದೆ. ಅಧಿಕ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಪ್ರತ್ಯಾಮ್ಲೀಯ ಅಯಾನುಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳು ಮಳೆಯ ನೀರಿನಲ್ಲಿ ಕರಗಿ ಬಸಿದು ಹೋಗಿ ಜೇಡಿ ಕಣಗಳ ಮೇಲೆ ಜಲಜನಕ ಹಾಗೂ ಅಲ್ಯೂಮಿನಿಯಂ ವಿದ್ಯುತ್ ಕಣಗಳು ಆಕ್ರಮಿಸಿಕೊಳ್ಳುತ್ತವೆ. ಇವೆರಡು ಆಮ್ಲ ಅಯಾನುಗಳಾಗಿದ್ದರಿಂದ ಮಣ್ಣು ಹುಳಿಯಾಗ್ತದೆ. ಮಣ್ಣಿನಲ್ಲಿರುವ ಸಾವಯವ ವಸ್ತುಗಳು ಸೂಕ್ಷ್ಮಜೀವಿಗಳ ಕ್ರಿಯೆಯಿಂದ ಕಳೆಯುವಾಗ ಹ್ಯೂಮಿಕ್ ಆಸಿಡ್ ಅಥವಾ ಎಸಿಟಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಮ್ಯಾಲಿಕ್ ಆಮ್ಲ ಮುಂತಾದ ಸಾವಯವ ಆಮ್ಲಗಳು ನಿರ್ಮಾಣಗೊಳ್ಳುತ್ತವೆ. ಇವುಗಳ ಪ್ರಭಾವದಿಂದ ಮಣ್ಣು ಹುಳಿಯಾಗ್ತದೆ, ಆದರೆ ಇವುಗಳ ಪರಿಣಾಮವು ತಾತ್ಕಾಲಿಕವಾಗಿರುತ್ತದೆ. ಮಣ್ಣಿನಲ್ಲಿರುವ ಸಸ್ಯಗಳ ಬೇರು ಮತ್ತು ಸೂಕ್ಷ್ಮಜೀವಿಗಳ ಉಸಿರಾಟದಿಂದ ಹಾಗೂ ಸಾವಯವ ವಸ್ತುಗಳು ಕಳೆಯುವಾಗ ಉತ್ಪತ್ತಿಯಾಗುವ ಇಂಗಾಲದ ಡೈಆಕ್ಸೈಡ್ ವಾಯು ನೀರಿನಲ್ಲಿ ಕರಗಿ ಇಂಗಾಲಾಮ್ಲವು ನಿರ್ಮಾಣಗೊಳ್ಳುತ್ತದೆ. ಇದು ಮಣ್ಣಿನ ಆಮ್ಲೀಯತೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುತ್ತದೆ. ಇದಲ್ಲದೆ ಇಂಗಾಲಾಮ್ಲವು ಮಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂಗಳೊಡನೆ ಪ್ರತಿಕ್ರಿಯೆ ಹೊಂದಿ ಈ ಪ್ರತ್ಯಾಮ್ಲಗಳು ನೀರಿನೊಡನೆ ಆಳಕ್ಕೆ ಬಸಿದು ಹೋಗುವಂತೆ ಮಾಡುತ್ತವೆ. ನಿರಂತರವಾಗಿ ಹುಳಿಯನ್ನು ಕಾರುವಂತಹ ರಸಗೊಬ್ಬರಗಳಾದ ಯೂರಿಯಾ, ಅಮೋನಿಯಂ ಉಳ್ಳಂತಹ ರಸಗೊಬ್ಬರ ಹಾಗೂ ಗಂಧಕದ ಬಳಕೆಯಿಂದ ಮಣ್ಣು ಕ್ರಮೇಣವಾಗಿ ಆಮ್ಲೀಯಗೊಳ್ಳುತ್ತದೆ. ಹಾಗೆಯೇ ಬೆಳೆಗಳ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದರಿಂದ ಮಣ್ಣು ಆಮ್ಲೀಯವಾಗಬಹುದು. ಮಿಂಚಿದಾಗ ಹೊರಬರುವಂತಹ ಉಷ್ಣತೆಯಿಂದ ಗಾಳಿಯಲ್ಲಿರುವಂತಹ ಸಾರಜನಕ ಮತ್ತು ಆಮ್ಲಜನಕಗಳು ಸಂಯೋಜನೆ ಹೊಂದಿ ಸಾರಜನಕದ ಆಕ್ಸೈಡ್ ನಿರ್ಮಾಣಗೊಳ್ಳುತ್ತದೆ. ಇದು ನೀರಿನೊಡನೆ ಸೇರಿ ನೈಟ್ರಿಕ್ ಆಮ್ಲವು ಸಿದ್ಧವಾಗುತ್ತದೆ. ಆಮ್ಲವು ಮಳೆಯ ನೀರಿನ ಜೊತೆ ಮಣ್ಣನ್ನು ಸೇರಿ ಅದನ್ನು ಆಮ್ಲೀಯವಾಗಿ ಮಾಡಬಹುದು. ಇನ್ನು ಉದ್ಯಮಗಳಿಂದ ಹೊಗೆ ಬರುವಂತಹ ಪ್ರದೇಶಗಳಲ್ಲಿ ಹೊಗೆಯಲ್ಲಿರುವ ಗಂಧಕದ ಆಕ್ಸೈಡ್ಗಳು, ಅಮೋನಿಯಾ ಇತ್ಯಾದಿ ವಸ್ತುಗಳು ವಾತಾವರಣದಲ್ಲಿ ಸೇರಿ ಮಳೆಯ ನೀರಿನೊಡನೆ ಬೆರೆತು ನೈಟ್ರಿಕ್ ಆಮ್ಲ ಮತ್ತು ಗಂಧಕ ಆಮ್ಲಗಳಾಗಿ ಬಲವುಳ್ಳಂತಹ ಆಮ್ಲೀಯ ಮಳೆಯಾಗಿ ಮಣ್ಣಿನಲ್ಲಿ ತಳಕ್ಕೆ ಸೇರಿಕೊಂಡು ಆಮ್ಲೀಯತೆಯನ್ನು ಹೆಚ್ಚಿಸುತ್ತದೆ. ಹಾಗೆ ಆಮ್ಲೀಯ ಮಣ್ಣಿನಿಂದ ಅನೇಕ ಸಮಸ್ಯೆಗಳು ಎದುರಾಗಬಹುದು. ಸಾರಜನಕ, ರಂಜಕ, ಪೊಟ್ಯಾಷ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪ್ರಧಾನ ಪೋಷಕಾಂಶಗಳ ಕೊರತೆಯ ಸಾಮಾನ್ಯವಾಗಿ ಹುಳಿ ಮಣ್ಣಿನಲ್ಲಿ ಕಂಡುಬರುವಂತಹದ್ದು. ರಸಸಾರವು ಆರಕ್ಕಿಂತ ಕಡಿಮೆ ಇರುವ ಮಣ್ಣಿನಲ್ಲಿ ರಂಜಕವು ಅಮೋನಿಯಂ ಇಲ್ಲವೇ ಕಬ್ಬಿಣದೊಡನೆ ಸಂಯೋಜನೆಗೊಂಡು ಅಲ್ಯೂಮಿನಿಯಂ ಫಾಸ್ಫೇಟ್ ಅಥವಾ ಫೆರಿಕ್ ಫಾಸ್ಫೇಟ್ ಆಗಿ ಪರಿವರ್ತನೆ ಹೊಂದಿ ಸಸ್ಯಗಳಿಗೆ ಲಭ್ಯ ಆಗುವುದಿಲ್ಲ. ಮಾಲಿಬ್ಡಿನಂ ಪೋಷಕಾಂಶವೊಂದನ್ನು ಬಿಟ್ಟು ಉಳಿದೆಲ್ಲ ಲಘು ಪೋಷಕಾಂಶಗಳು ಅಂದರೆ ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್ ಮತ್ತು ಸತು ನೀರಿನಲ್ಲಿ ಕರಗುವ ರೂಪದಲ್ಲಿರುತ್ತವೆ. ಆದರೆ ಅತಿ ಆಮ್ಲ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಸಸ್ಯಗಳಿಗೆ ಅಪಾಯವನ್ನು ಉಂಟು ಮಾಡುವ ಮಟ್ಟಕ್ಕೆ ಏರ್ತವೆ. ಆಮ್ಲೀಯ ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಸಸ್ಯದ ಬೆಳವಣಿಗೆಯ ಮೇಲೆ ಹಲವು ರೀತಿಯ ದುಷ್ಪರಿಣಾಮಗಳು ಉಂಟಾಗುತ್ತದೆ. ಇದು ಸಸ್ಯದ ಬೇರುಗಳ ಕೋಶಗಳು ಅಭಿವೃದ್ಧಿಗೊಳ್ಳದ ಹಾಗೆ ಮಾಡುವುದೇ ಅಲ್ಲದೆ ಬೇರುಗಳ ಉಸಿರಾಟದ ವೇಗವನ್ನು ಕೂಡ ತಗ್ಗಿಸುತ್ತದೆ. ಅತಿಯಾದ ಹುಳಿ ರಸಸಾರದಿಂದ ಮಣ್ಣಿನ ದೈನಂದಿನ ಜೈವಿಕ ಕ್ರಿಯೆಗಳು ಏರುಪೇರಾಗುವುದೇ ಅಲ್ಲದೆ ಶಿಲೀಂಧ್ರ ಹಾಗೂ ರೋಗಬಾಧೆಗಳು ಹೆಚ್ಚಾಗ್ತವೆ. ಸೂಕ್ಷ್ಮ ಜೀವಾಣುಗಳ ಚಟುವಟಿಕೆ ಕಡಿಮೆಯಾಗುವುದರಿಂದ ಸಾವಯವ ವಸ್ತುಗಳು ಸರಿಯಾಗಿ ಕಳೆಯದೆ ಕೆಲವೊಂದು ಪೋಷಕಾಂಶಗಳು ಬಿಡುಗಡೆ ಆಗುವುದಿಲ್ಲ. ಹುಳಿ ಅಂಶದ ತೀವ್ರತೆಯು ಹೆಚ್ಚಾಗಿದ್ದಲ್ಲಿ ಹೆಚ್ಚಿನ ಜಲಜನಕದ ಧಾತುವಿನಿಂದ ಬೇರಿನ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಬಿತ್ತನೆ ಮಾಡಿದ ಬೀಜಗಳು ಉತ್ತಮವಾಗಿ ಮೊಳಕೆ ಬರುವುದಿಲ್ಲ ಹಾಗೂ ನಾಟಿ ಮಾಡಿದ ಸಸ್ಯಗಳು ಕೂಡ ಸರಿಯಾಗಿ ಬೆಳೆಯುವುದಿಲ್ಲ. ಜಂಬಿಟ್ಟಿಗೆ ಮಣ್ಣಿನ ಭತ್ತದ ಗದ್ದೆಗಳಲ್ಲಿ ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಕರಗುವಿಕೆ ಹೆಚ್ಚಾಗಿ ಬೆಳೆಯುವ ಪೈರಿಗೂ ನಂಜನ್ನುಂಟು ಮಾಡುತ್ತದೆ. ಬೇಳೆಕಾಳು ವರ್ಗಕ್ಕೆ ಸೇರಿದ ಬೆಳೆಗಳ ಸಾರ್ವಜನಿಕ ಸ್ಥಿರೀಕರಣದ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತವೆ. ಹುಳಿ ಮಣ್ಣಿನ ನಿರ್ವಹಣೆಯ ಬಗ್ಗೆ ಹೇಳುವುದಿದ್ರೆ ಹುಳಿ ಮಣ್ಣಿನಲ್ಲಿ ಹೆಚ್ಚಾಗಿರುವ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಧಾತುಗಳು ರಸಗೊಬ್ಬರದ ರಂಜಕದೊಡನೆ ಬೆರೆದು ನೀರಿನಲ್ಲಿ ಕರಗದ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಫಾಸ್ಫೇಟ್ ಆಗಿ ರೂಪಾಂತರಗೊಳ್ಳುತ್ತವೆ. ಹಾಗಾಗಿ ಬೆಳೆಗಳಿಗೆ ರಂಜಕವು ಲಭ್ಯವಾಗುವುದಿಲ್ಲ. ಇದೇ ಕಾರಣಕ್ಕಾಗಿ ರಂಜಕದ ರಸಗೊಬ್ಬರಗಳಾದ 20-20-0-13, DAP 10-26-26 ಮುಂತಾದ ಸುಲಭವಾಗಿ ಕರಗುವ ರಸಗೊಬ್ಬರಗಳನ್ನು ಹುಳಿ ಮಣ್ಣಿಗೆ ಸೇರಿಸಬಾರದು. ಇದಕ್ಕೆ ಬದಲಾಗಿ ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟ್ ಅನ್ನು ರೈತರು ಬಳಸಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಇದರ ಜೊತೆಗೆ ಮಣ್ಣಿನಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶದ ಕೊರತೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಶಿಲಾರಂಜಕದ ಬಳಕೆಯಿಂದ ಪೂರೈಸಬಹುದು. ರಂಜಕವಿರುವ ಕಾಂಪ್ಲೆಕ್ಸ್ ಗೊಬ್ಬರ ಬಳಸಲು ಇಚ್ಛಿಸುವಂತಹ ರೈತರು ಮೊದಲು ಹುಳಿ ಮಣ್ಣನ್ನು ಸುಣ್ಣದ ಮೂಲಕ ಹದಗೊಳಿಸುವ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ. ಸುಣ್ಣದ ಬಳಕೆಯಿಂದ ಮಣ್ಣಿನ ಹುಳಿ ರಸಸಾರವನ್ನು ನಿವಾರಿಸಬಹುದೇ ಅಲ್ಲದೆ ಬೆಳೆಗೆ ಅವಶ್ಯ ಇರುವಂತಹ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇದನ್ನು ಕೂಡ ಪೂರೈಸಿದಂತಾಗುತ್ತದೆ. ಸುಣ್ಣದ ಪ್ರಮಾಣವನ್ನು ಮಣ್ಣಿನ ಆಮ್ಲೀಯತೆ, ರಸಸಾರ ಹಾಗೂ ನಿರ್ದಿಷ್ಟ ಮಟ್ಟಕ್ಕೆ ಏರಿಸಬೇಕಾದ ಮಣ್ಣಿನ ರಸಸಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಸುಣ್ಣದ ಪ್ರಮಾಣವನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಹಾಕಬೇಕು. ಮಣ್ಣಿನ ಆಮ್ಲತೆಯನ್ನು ನಿವಾರಿಸುವುದಕ್ಕೆ ಸುಣ್ಣವಿರುವ ಪದಾರ್ಥಗಳಾದ ಕ್ಷಾರ ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೊನೇಟ್, ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್, ನೀರು ಬೆರೆಸಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಡೋಲಮೈಟ್ ಸುಣ್ಣ ಅಥವಾ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬೊನೇಟ್, ಕಾಗದ ಕಾರ್ಖಾನೆಯ ರೊಜ್ಜು ಅಥವಾ ಸ್ಲಜ್ ಹಾಗೂ ಉಕ್ಕು ಕಾರ್ಖಾನೆಯ ಕಿಟ್ಟ ಅಥವಾ ಬೇಸಿಕ್ ಸ್ಲ್ಯಾಗ್ ಇವುಗಳನ್ನು ಬಳಸಬಹುದು. ಆದರೆ ರೈತರು ಸುಣ್ಣವನ್ನು ಸ್ಥಳೀಯವಾಗಿ ಮಾರುಕಟ್ಟೆಯಲ್ಲಿ ಲಭ್ಯತೆ ಮತ್ತು ಸೂಕ್ತ ದರದಲ್ಲಿ ದೊರೆಯುವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಬಳಸುವಂತಹ ಸಂದರ್ಭದಲ್ಲಿ ಸುಣ್ಣದ ಅಂಶವನ್ನು ಆಧಾರವಾಗಿ ಇಟ್ಟುಕೊಂಡು ಬಳಸಬೇಕು. ವಿವಿಧ ಸುಣ್ಣ ಪದಾರ್ಥಗಳ ತಟಸ್ಥಗೊಳಿಸುವ ಸಾಮರ್ಥ್ಯ ಹಾಗೂ ಪ್ರತಿ 100 ಕಿಲೋಗ್ರಾಂ ಕ್ಷಾರ ಸುಣ್ಣಕ್ಕೆ ಸರಿಸಮನಾಗಿ ಬಳಸಬೇಕಾಗಿರುವಂತಹ ವಿವಿಧ ಸುಣ್ಣ ಪದಾರ್ಥಗಳ ಪ್ರಮಾಣವನ್ನು ಈ ರೀತಿಯಾಗಿ ಹೇಳಬಹುದು. ಸುಟ್ಟ ಸುಣ್ಣ ಪ್ರತಿ 100 ಕಿಲೋ ಕ್ಯಾಲ್ಸಿಯಂ ಕಾರ್ಬೊನೇಟ್ ಬದಲು ಪೂರೈಸಬೇಕಾದಂತಹ ಸುಟ್ಟ ಸುಣ್ಣದ ಪ್ರಮಾಣ ಸುಮಾರು 56 ಕಿಲೋದಷ್ಟಿದೆ. ನೀರು ಬೆರೆಸಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಮಾರು 74 ಕಿಲೋಗ್ರಾಂ, ಡೋಲಮೈಟ್ ಸುಣ್ಣವಾದರೆ 92 ಕಿಲೋಗ್ರಾಂ, ಕ್ಷಾರ ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೊನೇಟ್ 100 ಕಿಲೋಗ್ರಾಂ. ಹುಳಿ ಮಣ್ಣನ್ನು ಹದಗೊಳಿಸುವುದಕ್ಕೆ ಸುಣ್ಣವನ್ನು ಬಿತ್ತನೆಗಿಂತ ಅಥವಾ ನಾಟಿಗಿಂತ 3-4 ವಾರಗಳ ಮುಂಚಿತವಾಗಿ ಮಣ್ಣಿನಲ್ಲಿ ತೇವಾಂಶ ಇರುವಾಗ ಸುಣ್ಣದ ನುಣ್ಣನೆ ಪುಡಿಯನ್ನು ಎರಚಿ 2-3 ದಿವಸಗಳ ನಂತರ ಉಳುಮೆ ಮಾಡಿ ಮಣ್ಣಿಗೆ ಚೆನ್ನಾಗಿ ಸೇರಿಸಬೇಕು. ಮುಂಗಾರಿನ ಮೊದಲಿನ 2-3 ಮಳೆಯ ನಂತರ ಅಥವಾ ಹಿಂಗಾರಿನ ಕೊನೆಯ ಹಂತವೂ ಕೂಡ ಸುಣ್ಣವನ್ನು ಹಾಕುವುದಕ್ಕೆ ಸೂಕ್ತವಾದಂತಹ ಸಮಯವಾಗಿದೆ. ನೀರಾವರಿ ಇರುವಂತಹ ರೈತರು ಡಿಸೆಂಬರ್ನಿಂದ ಏಪ್ರಿಲ್ವರೆಗೂ ಸುಣ್ಣವನ್ನು ಹಾಕಬಹುದು. 2 ಅಥವಾ 2ಕ್ಕಿಂತ ಹೆಚ್ಚು ಬೆಳೆಗಳನ್ನು ಸರದಿ ಪದ್ಧತಿಯಲ್ಲಿ ಬೆಳೆಸುವುದಾದರೆ ಯಾವ ಬೆಳೆಗೆ ಸುಣ್ಣದ ಅವಶ್ಯಕತೆ ಅಧಿಕವಾಗಿ ಬೇಕಾಗ್ತದೆಯೋ ಆ ಬೆಳೆಯನ್ನು ಲಕ್ಷ್ಯವಾಗಿ ಇಟ್ಟುಕೊಂಡು ಅದನ್ನು ಬಿತ್ತುವ 2-3 ವಾರ ಮುಂಚಿತವಾಗಿ ಸುಣ್ಣವನ್ನು ಕೊಡಬೇಕು. ಕೆಲವೊಂದು ರೈತರಲ್ಲಿ ಕಪ್ಪೆ ಚಿಪ್ಪಿನ ಸುಣ್ಣವು ಉತ್ತಮ ಎನ್ನುವಂತಹ ತಪ್ಪು ಕಲ್ಪನೆ ಇರುತ್ತದೆ. ಸುಣ್ಣವು ಕೇವಲ ಬಿಳಿ ಮಾತ್ರವಲ್ಲದೆ ಕಪ್ಪು, ಕೆಂಪು, ಕಂದು, ಬೂದು ಬಣ್ಣದ ಸುಣ್ಣವು ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಇವುಗಳಲ್ಲಿ ಸುಣ್ಣದ ಪ್ರಮಾಣದಲ್ಲಿ ಹೆಚ್ಚಿನ ದೋಷ ಏನೂ ಇರುವುದಿಲ್ಲ. ಹಾಗಾಗಿ ಸಾಮಾನ್ಯ ಕೃಷಿ ಸುಣ್ಣವನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉಪಯೋಗವನ್ನು ಪಡ್ಕೊಳ್ಬಹುದು. ಮಣ್ಣು ಪರೀಕ್ಷೆ ಹಾಗೂ ಸುಣ್ಣ ಪರೀಕ್ಷೆ ಮಾಡದೆ ಹೆಚ್ಚು ಪ್ರಮಾಣದಲ್ಲಿ ಸುಣ್ಣವನ್ನು ಸೇರಿಸಿದಲ್ಲಿ ಮಣ್ಣಿನ ರಸಸಾರವು ಅತಿ ಹೆಚ್ಚಾಗಿ ಲಘು ಪೋಷಕಾಂಶಗಳು ಹಾಗೂ ರಂಜಕದ ಕೊರತೆಯಿಂದ ಬೆಳೆಯಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಕೂಡ ಇರ್ತದೆ. ಕೃಷಿ ಮಾಹಿತಿ ಇದುವರೆಗೆ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ ಲಕ್ಷ್ಮೀಬಾಯಿ ಕಾಳೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮಾತಾಡಗಿನಿಯೇ ಕಸಗಾಯಿ ಹರಿ ಬೇಡ, ಕಸಗಾಯಿ ಕಡಿ ಬೇಡ, ಬಸವಣ್ಣನ ಕಟ್ಟಿ ಬಡಿ ಬೇಡ, ನನ್ನ ಕೂಡ ಮಾತಾಡಗಿನಿ, ನನ್ನ ಕೂಡ ಮಾತಾಡಗಿನಿ, ಬಸವಣ್ಣನ ಕಟ್ಟಿ ಬಡಿ ಬೇಡ, ನನ್ನ ಕೂಡ ಮಾತಾಡಗಿನಿ, ನನ್ನ ಕೂಡ ಮಾತಾಡಗಿನಿ, ಬಸವಣ್ಣನ ಕಟ್ಟೆ ಬಡಿ ಬೇಡ ಸಾಮರದ, ಸಮಗನಾಗಿ ಮೇರದಾನ, ನನ್ನ ಕೂಡ ಮಾತಾಡಗಿನಿಯೇ, ಸಮಗನಾಗಿ ಮೇರದಾನ, ನನ್ನ ಕೂಡ ಮಾತಾಡಗಿನಿಯೇ, ಮಾತಾಡಗಿನಿ, ಸಾಯಿ ಮರಗಿ ರಂಗ ಯಾರ ಮರಿಗ್ಯಾರ ಶಿವನ, ಅರದ ಮರದ ನಾರಗಿನಿಯ, ನನ್ನ ಕೂಡ ಮಾತಾಡಗಿನಿಯ, ಕೂಡ ಮಾತಾಡಗಿನಿಯ, ಅರದ ಮರದ ನಾರಗಿನಿಯ, ನನ್ನ ಕೂಡ ಮಾತಾಡಗಿನಿಯ, ಕೂಡ ಮಾತಾಡಗಿನಿಯ, ಅರದ ಮರದ ನಾರಗಿನಿ ಮರಗಿ ರಂಗ ನಮ್ಮ ಮರಿಗಾಳ, ನನ್ನ ಕೂಡ ಮಾತಾಡಗಿನಿಯ, ಕೂಡ ಮಾತಾಡಗಿನಿಯ, ನಮ್ಮ ನನಗ ಮರಿಗಾಳ, ನನ್ನ ಕೂಡ ಮಾತಾಡಗಿನಿಯ, ಕೂಡ ಮಾತಾಡಗಿನಿಯ, ನನ್ನ ಕೂಡ ಮಾತಾಡಗಿನಿಯ, ದೊಡ್ಡ ರುದ್ರಾಕ್ಷಿ ಗನಿಯ, ನಾಯಿ ಮಂದಿಲ್ರಿ ಅವ್ರಿಗೆ ತ್ಯಾಪ ಮಾರಿ ಬಾಡ್ಯವ್ರಿ ಸಾಪ, ನಾಯಿ ಮಂದಿಲ್ರಿ ಅವ್ರಿಗೆ ತ್ಯಾಪ ಮಾರಿ ಬಾಡ್ಯವ್ರಿ ಸಾಪ. ಉಳಿಗಾರಿತಿರುವ ಮರ ಹತ್ತ ತಾರ ಏರ ಇಳವ, ಉಳಿದಾರಿತಿರುವ ಮರವ ಹತ್ತ ತಾರ ಏರ ಇಳವ, ಉಳಿಯಾಗಿ ಮೊಟ್ಟ ತನಕ ಶನಗಿ ಬಿದರದಾಗಿ ಕಳಗ, ಹವದ ಉಳವಿಯ ಯಾತ್ರ ಬಸವಣ್ಣರ ಚೈತ್ರ, ಹವದ ಉಳವಿಯ ಯಾತ್ರ ಬಸವಣ್ಣನ ಚೈತ್ರ, ಹವದ ಉಳವಿಯ ಯಾತ್ರ ಬಸವಣ್ಣರ ಚೈತ್ರ, ಹವದ ಉಳವಿಯ ಯಾತ್ರ ಬಸವಣ್ಣನ ಚೈತ್ರ, ದೊರೆಯುವುದ ದೊಡ್ಡ ಸಗಂಡ ಕರೆನ, ದರಿಯುವುದು ದೊಡ್ಡನ ರಕ್ಷಿಯ ಸಗಂಡ ಕರೆನ, ಕಾಡ ಪ್ರಾಣಿ ಭಯಂಕರ ಕಾಯ ತಾಂಡ್ರಿ ಬಸವೇಶ್ವರ, ಅವದ ಉಳವಿಯ ಯಾತ್ರ ಬಸವಣ್ಣ ಕ್ಷೇತ್ರ, ಅವದ ಉಳವಿಯ ಯಾತ್ರ ಬಸವಣ್ಣ ಕ್ಷೇತ್ರ, ಕಳಗ ನೀರೆ ಮುಂದ ಎರಡು ಹೊಳೆಗಳ ಬಾರೆ, ದಾರಿ ಗಟ್ಟಿ ಕಳಗ ನೀರೆ ಮುಂದ ಎರಡು ಹೊಳೆಗಳ ಬಾರೆ, ಅವ ನೀರ ಮಾರಿ ತಳ ಪಾಪ ಎಲ್ಲ ಪರಿಹಾರ, ಅವರ ಉಳವಿಯ ಯಾತ್ರ ಬಸವಣ್ಣ ಕ್ಷೇತ್ರ, ಅವದ ಉಳವಿಯ ಯಾತ್ರ ಬಸವಣ್ಣರ ಚೈತ್ರ, ಧನ್ಯ ನಮ್ಮ ಕನ್ನಡ ಭೂಮಿ ಚೆನ್ನ ಬಸವ ಹುಟ್ಟಿರೋ ಸೀಮೆ, ಧನ್ಯ ನಮ್ಮ ಕನ್ನಡ ಭೂಮಿ ಚೆನ್ನ ಬಸವ ಹುಟ್ಟಿರೋ ಸೀಮೆ, ಕವಿ ಕಟ್ಟಿ ಹೇಳರಿ ಸ್ವಾಮಿ ಚೆನ್ನ ಬಸವ ಹುಟ್ಟಿರೋ, ಪದ ಉಳವಿಯ ಯಾತ್ರ ಬಸವಣ್ಣರ ಕ್ಷೇತ್ರ, ಪದ ಉಳವಿಯ ಯಾತ್ರ ಬಸವಣ್ಣರ ಕ್ಷೇತ್ರ, ಹಿಂದ ಮುಂದ ಸಾದರ ದಂಡ ಅದರ ಮುಂದ ಚಿರಮಿ ಕೊಂಡ, ಹಿಂದ ಮುಂದ ಸಾದರ ದಂಡ ಅದರ ಮುಂದ ಚಿರಮಿ ಕೊಂಡ, ಹುಳ ನಗತಾರಲ್ಲಿ ಹೌದ ಉಳವಿಯ ಯಾತ್ರ ಬಸವಣ್ಣರ ಕ್ಷೇತ್ರ ಹೌದ ಉಳವಿಯ ಯಾತ್ರ ಬಸವಣ್ಣನ ಕ್ಷೇತ್ರ ಕಡಕಿ ಬಾಳಿ ತೆಂಗಿನ ತೋಟ ಬಂತ ಉಳವಿ ಬಸವನ ಮೆಟ್ಟ ಅಡಕಿ ಬಾಳಿ ತೆಂಗಿನ ತೋಟ ಬಂತ ಉಳವಿ ಬಸವನ ಮೆಟ್ಟ ಬಸವ ಮಾಡ್ಯಾನ್ರಿ ವಾಸ ಉತ್ತರಗಿನ ದ್ರಾಕ್ಷಿ ವನವ ಹವದ ಉಳವಿಯ ಯಾತ್ರ ಬಸವಣ್ಣರ ಕ್ಷೇತ್ರ ಹವದ ಉಳವಿಯ ಯಾತ್ರ ಬಸವಣ್ಣರ ಕ್ಷೇತ್ರ ರಿಕ್ಕ ಬಾಳ ಕಿರ ಕೊಡತೈತ್ರಿ ಶ್ರೀ ಹನ್ನಿ ಮಾಟದ ಗಂಧದ ತೇರ ರಿಕ್ಕ ಬಾಳ ಕಿರ ಕೊಡತೈತ್ರಿ ಶ್ರೀ ಹನ್ನಿ ಮಾಟದ ಗಂಧದ ತೇರ ಅದರ ಕುಂತಾನ್ರಿ ಬಸವೇಶ್ವರ ಹುಣವಿ ಬೆಳಗಿನ ತೇರ ಹವದ ಉಳವಿಯ ಯಾತ್ರ ಬಸವಣ್ಣರ ಕ್ಷೇತ್ರ ಹವದ ಉಳವಿಯ ಯಾತ್ರ ಬಸವಣ್ಣರ ಕ್ಷೇತ್ರ ಬಾಳಿಯ ವನ ಏರಿದ ಕೃಷ್ಣ ಬಾಳಿಯ ವನ ಏರಿದ ಕೃಷ್ಣ ಬಾಳಿಯ ನಿಲುಡಿಯ ತುಂಬಿ ನೀರಳ ದೇವ ಬಾಳಿಯ ನಿಲುಡಿಯ ತುಂಬಿ ನೀರಳ ದೇವ ಬಾಳಿಯ ನಿಲುಡಿಯ ತುಂಬಿ ನೀರಳ ದೇವ ನುಡಿಯ ತುಂಬಿ ನೀರಳ ದೇವ ನಿಂಬಿಯ ವನ ಏರಿದ ಕೃಷ್ಣ ನಿಂಬಿಯ ವನ ಏರಿದ ಕೃಷ್ಣ ನಿಂಬಿಯ ನಿಲುಡಿಯ ತುಂಬಿ ನೀರಳ ದೇವ ನಿಂಬಿಯ ನಿಲುಡಿಯ ತುಂಬಿ ನೀರಳ ದೇವ ನಿಂಬಿಯ ನಿಲುಡಿಯ ತುಂಬಿ ನೀರಳ ದೇವ ನಿಂಬಿಯ ನಿಲುಡಿಯ ತುಂಬಿ ನೀರಳ ದೇವ ಕರತಾರಿ ನೀಲ ಕೋಮಲ ಬನ್ನೆ ಕರತಾರಿ ನೀಲ ಕೋಮಲ ಬನ್ನೆ ಕರತಾರಿ ನೀಲ ಸತ್ಯ ಬಾವ ಸುಂದರಂಗನೆ ಕರತಾರಿ ನೀಲ ಸತ್ಯ ಬಾವ ಸುಂದರಂಗನೆ ಕರತಾರಿ ನೀಲ ಸತ್ಯ ಬಾವ ಸುಂದರಂಗನೆ ಸುಂದರಂಗನ ಉತ್ತೀವನ ಏರಿದ ಕೃಷ್ಣ ಉತ್ತೀವನ ಏರಿದ ಕೃಷ್ಣ ಉತ ಚಿಲುಡಿಯ ತುಂಬಿ ನೀರಳ ದೇವ ಉತ ಚಿಲುಡಿಯ ತುಂಬಿ ನೀರಳ ದೇವ ಉತ ಚಿಲುಡಿಯ ತುಂಬಿ ನೀರಳ ದೇವ ನಿಲುಡಿಯ ತುಂಬಿ ನೀರಳ ದೇವ ತೆಂಗಿನ ವನ ಏರಿದ ಕೃಷ್ಣ ತೆಂಗಿನ ವನ ಏರಿದ ಕೃಷ್ಣ ತೆಂಗಿನ ಕಾಯಿಲುಡಿಯ ತುಂಬಿ ನೀರಳ ದೇವ ತೆಂಗಿನ ಕಾಯಿಲುಡಿಯ ತುಂಬಿ ನೀರಳ ದೇವ ತೆಂಗಿನ ಕಾಯಿಲುಡಿಯ ತುಂಬಿ ನೀರಳ ದೇವ ತೆಂಗಿನ ಕಾಯಿಲುಡಿಯ ತುಂಬಿ ನೀರಳ ದೇವ ಕರತಾರಿ ನೀಲ ಕೋಮಲ ಬನ್ನೆ ಕರತಾರಿ ನೀಲ ಕೋಮಲ ಬನ್ನೆ ಕರತಾರಿ ಸತ್ಯ ಬಾವ ಸುಂದರಂಗನ ಕರತಾರಿ ನೀಲ ಸತ್ಯ ಬಾವ ಸುಂದರಂಗನ ಸುಂದರಂಗನ ಕರತಾರಿ ನೀಲ ಸತ್ಯ ಬಾವ ಸುಂದರಂಗನ ಮಲ್ಲಿಗೀವನ ಏರಿದ ಕೃಷ್ಣ ಮಲ್ಲಿಗೀವನ ಏರಿದ ಕೃಷ್ಣ ಮಲ್ಲಿಗೆ ಹೂವಿನ ದಂಡಿ ಮೋ ಮೂಡಸಿ ನೀರಳಾದೇವ ನಾಲಿಗೆ ಇಲ್ಲಿ ದಾಂಡಿ ಮೂಡಸಿ ನೀರಳಾದೇವ ಶ್ಯಾವಂತಿ ಗೀವನ ಏರಿದ ಕೃಷ್ಣ